ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ. ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನ. ಸೆಕೆಂಡ್ಗಳು, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇನ್ನ ಕೆಲವು ವಾಣಿಜ್ಯ ಜಾಹೀರಾತುಗಳು. ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು ಪ್ರತಿ ದರದಲ್ಲಿ. ರಾಜ್ಯದಲ್ಲಿ 1,000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು. ಇದು ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ. ಡಿಸೆಂಬರ್ 2 ಮತ್ತು 3 ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಫಾರಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಮತ್ತು ಮೌಲ್ಯವರ್ಧನೆ, ದ್ವಿದಳ ಹಾಗೂ ಎಣ್ಣೆ ಪ್ರಾತ್ಯಕ್ಷಿಕೆ, ಮುಸುಕಿನ ಜೋಳ, ರಾಗಿ, ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು, ಹನಿ ನೀರಾವರಿ ಪ್ರಾತ್ಯಕ್ಷಿಕೆ, ಮಾದರಿ ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ತಜ್ಞರಿಂದ ಸಲಹೆ, ಕೃಷಿ ಪ್ರಕಟಣೆಗಳು ಹಾಗೂ ಬಿತ್ತನೆ ಬೀಜಗಳ ಮಾರಾಟ ಅಭ್ಯರ್ಥವನ್ನು ಏರ್ಪಾಡು ಮಾಡಲಾಗಿದೆ. ಆಸಕ್ತ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಶೋಧನಾ ಕೇಂದ್ರ ವಿಸಿ ಫಾರಂ ಆವರಣದಲ್ಲಿ ವಿಸಿ ಫಾರಂ ಕೃಷಿ ಮೇಳ 2020. ಚಾಮರಾಜನಗರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ರೈತ ಬಾಂಧವರಿಗೆ ಕೆಲವು ಸೂಚನೆ. ಕಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ತ್ಯಜಿಸಿ ಕೃತಕ ರಸಗೊಬ್ಬರಗಳನ್ನು ಬಳಸುತ್ತಿರುವುದರಿಂದ ಕೃಷಿ ಉತ್ಪಾದನೆ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಅದೇನೆಂದರೆ ಅಧಿಕ ಯೂರಿಯಾ ಬಳಕೆಯಿಂದ ಮಣ್ಣಿನಲ್ಲಿರುವ ಫಲವತ್ತತೆ ಹೆಚ್ಚಿಸುವ ಸೂಕ್ಷ್ಮಾಣುಜೀವಿ ನಾಶವಾಗುತ್ತದೆ. ಸಸ್ಯಗಳ ಬೆಳವಣಿಗೆ ಮಾತ್ರ ಹೆಚ್ಚಾಗಿ ಹೂವು ಆಗುತ್ತದೆ. ಮಣ್ಣಿನಲ್ಲಿ ರಾಸಾಯನಿಕ ಗುಣಧರ್ಮಗಳು ಬದಲಾವಣೆಯಾಗಿ ಮಣ್ಣು ಹುಳಿಯಾಗುವ ನಂತರ ನೈಟ್ರೇಟ್ ಆಗಿ ಪರಿವರ್ತನೆಗೊಂಡು ಅಂತರ್ಜಲವನ್ನು ಸೇರಿ ಕುಡಿಯುವ ನೀರು ಸಹ ಕಲುಷಿತವಾಗುತ್ತದೆ ಮತ್ತು ನೀರಿನಲ್ಲಿ ನೈಟ್ರೇಟ್ ಅಂಶ ಪ್ರತಿ ಲೀಟರ್. ಅಧಿಕ ಯೂರಿಯಾ ಬಳಕೆಯಿಂದ ಸಸಿಗಳು ಗಟ್ಟಿಯಾಗಿ ನಿಲ್ಲುವ ಸಾಮರ್ಥ್ಯ ಕಳೆದುಕೊಂಡು ಉಪಯೋಗಗಳಿವೆ. ಅದೇನೆಂದರೆ ಯೂರಿಯಾ ಗೊಬ್ಬರವು ಇತರೆ ರಾಸಾಯನಿಕ ಗೊಬ್ಬರಗಳಿಗಿಂತಿರುತ್ತದೆ. ಯೂರಿಯಾ ಉಪಯೋಗದ ಸಾಮರ್ಥ್ಯ ಹೆಚ್ಚಿಸಲು ಬೆಳೆಗಳಿಗೆ ಶಿಫಾರಸ್ಸಿನ ಪ್ರಮಾಣವನ್ನು ಕನಿಷ್ಠ 2 ಹಂತ ಹಂತವಾಗಿ ಒದಗಿಸಬೇಕು. ಬೇವು ಲೇಪಿತ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಆಕಾಶವಾಣಿ ಆಕಾಶವಾಣಿ ನಿಮ್ಮದೇ ಮಾತು. ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯೇ ಭಾವದಲ್ಲಿ ಭಾರತದ ಬೆನ್ನೆಲುಬು ಎಂಬುದಾಗಿ ಕರೆಯಲಾಗುತ್ತದೆ. ಹೇಗೆ ರೈತನನ್ನ ಬೆನ್ನೆಲುಬು ಎಂದು ಕರೀತಾರೋ, ಯಾವುದೇ ದೇಶದ ಭವಿಷ್ಯ ಎನ್ನುವಂಥದ್ದು ದೇಶದ ಯುವಕರು ಸುಂದರಗೊಳಿಸ್ತಾರೆ. ನಮ್ಮ ಭಾರತ ಈ ಯುವಕರು ಅಂದ್ರೆ ಯಾರು? 15 ವರ್ಷದ ಮೇಲ್ಪಟ್ಟು ಮತ್ತು 40 ವರ್ಷದಿಂದ ಒಳಗಿರುವಂತಹವನ್ನ ಪಡೆಯುವಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದವರು. ಇಂದು ನಾವೆಲ್ಲ ಸ್ವಾತಂತ್ರ್ಯ ಭಾರತವನ್ನ ಕಾಣ್ತಾ ಇದ್ದೇವೆ ಅಂತಾದ್ರೆ ಈ ಯುವಕರ ಪರಿಶ್ರಮವೇ ಕಾರಣ. ಇದರ ಹೊರತಾಗಿ ದೇಶದ ಹೆಸರಿನಲ್ಲಿ ಭಾರತೀಯ ಯುವಕರು ದೇಶವನ್ನ ಎಲ್ಲಿಗೆ ತಲುಪಿಸಿದ್ದಾರೆ, ದೇಶವು ವಿದ್ಯಾರ್ಥಿಗಳಾಗಿದ್ದಾರೆ. ಅವರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸುವ ಬದಲು ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾರೆ. ಇಲ್ಲಿ ಸ್ವಾರ್ಥ ಎನ್ನುವಂತಹದ್ದು ಬಂದಾಗ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಭವಿಷ್ಯವಾಗಲಿ ಯಾವುದೇ ಕಾರಿಗೂ ಕೂಡ ಈ ಸಂದರ್ಭದಲ್ಲಿ ತಾಳ್ಮೆ ಎನ್ನುವಂತಹದ್ದಿಲ್ಲ. ಯಾವುದೇ ಒಂದು ಕಾರ್ಯ ಆಗಬೇಕು ಅಥವಾ ಎಲ್ಲಿಂದಲೋ ಇದರ ಕುರಿತು ಮುಂದಾಲೋಚನೆಯಾಗಲಿ ನಮ್ಮ ಯುವಕರಲ್ಲಿ ಕಾಣಸಿಗುತ್ತಾ ಇಲ್ಲದೇ ಇರುವಂತಹದ್ದು ಅತ್ಯಂತ ದುರಾಯ ಬಂದಿದೆ. ಅಭಿವೃದ್ಧಿ ಹೊಂದಿತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿದಂತಹ ದೇಶ ಭಾರತವಾಗಲು ಇವುಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು. ಆಸಕ್ತಿ ಎನ್ನುವಂತಹದ್ದು ಬಹಳ ಮುಖ್ಯ. ನಮಗೆ ಮನಸ್ಸಿದ್ರೆ ಮಾತ್ರ ನಮ್ಮ ರಾಷ್ಟ್ರದ ಅಭಿವೃದ್ಧಿಗಾಗಿ ಯುವಕರಲ್ಲಿ ಉಕ್ಕಿನ ಯಕೃತ್ತನ್ನ ಬಲವಾದ ಇಚ್ಛಾಶಕ್ತಿ ಶೌರ್ಯದ ನಿಜವಾದ ಶಕ್ತಿ ಎನ್ನುವ ಹಾಗೆ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು. ಯಾವಾಗಲೂ ಸಹಿತ ದೇಶದ ಯುವಕರನ್ನ ವಿವೇಕಾನಂದರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರೇ ನೀಡಿದಂತಹ ಸಂದೇಶ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ತಃ ಎನ್ನುವಂತಹ 7 ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವಂತಹದ್ದು ಅತ್ಯಂತ ಶೋಚನೀಯವಾದಂತಹ. ನಮಗೆ ಸ್ವ ಇಚ್ಛೆಯಿಂದ ಹೇಗೆ ಬೇಕು ಹಾಗೆ ನಡೆದುಕೊಳ್ಳುತ್ತೇವೆ ಅಷ್ಟೇ ಅಲ್ಲ, ನಮಗೆ ಬೇಕಾದಂತಹ ನಮ್ಮಿಂದ ಆಗ ಮೊದಲು ಲಕ್ಷ್ಯವನ್ನು ವಹಿಸಬೇಕು. ದೇಶದ ಬದಲಾವಣೆಗೆ ದೇಶದ ಯುವಕರು ದೇಶವನ್ನ ಮೊದಲು ಪ್ರೀತಿಸಬೇಕು. ಒಂದು ವಿಷಯದ ಕುರಿತಾಗಿ ನಮಗೆ ಪ್ರೀತಿ ಇದೆ ಅಂತಾದ್ರೆ ನಾವು ಆ ವಿಷಯದಲ್ಲಿ ಮುಂದುವರಿಯಬಹುದು, ಇಲ್ಲ ಅಂತಾದ್ರೆ ಅದು ಅಸಾಧ್ಯ. ಇರಲಿ ಎಂದೆಲ್ಲ ಸುಖದಲ್ಲಿ ಬಾಳು ಬ್ರಹ್ಮ ದೇಶಪ್ರೇಮವನ್ನ ತೋರಿಸಲು ಯುವಕರು ರಾಜಕೀಯವು ದಿನ ಹೋದಂತೆ ತನ್ನ ಮಟ್ಟವನ್ನ ಕಳೆದುಕೊಳ್ತಾ ಇದೆ. ಈ ಹಳೆಯ ನಾಯಕರಿಗೆ ತಮ್ಮನ್ನು ಸರಿಸುವುದಕ್ಕೆ ಮುಂದಾಗಿ ಅದರಿಂದ ಸಫಲರಾಗದೆ ವಿಫಲರಾಗ್ತಾ ಇದ್ದಾರೆ. ಹಾಗಿದ್ರೆ ನಾವು ಮುಖ್ಯವಾದ ಸಂದರ್ಭದಲ್ಲಿ ಯಾವ ಪಕ್ಷ ಅಂತ ನೋಡಬಾರದು, ಅದರ ಬದಲಾಗಿ ಯಾರಿಗೆ ಮತವನ್ನ ನೀಡಿದರೆ ಧರಿಸಬೇಕು. ಹಾಗಿದ್ರೆ ಈ ರಾಜಕೀಯದಲ್ಲಿ ಕೆಲವು ಮುಖಗಳು ಸಹಿತ ಇವೆ. ರಾಜಕಾರಣಿಗಳು ರಾಜಕೀಯವನ್ನ ಈ ಎಲ್ಲ ಅಭ್ಯಾಸಗಳು ಸಹಿತ ರಾಜಕಾರಣದಲ್ಲಿ ಗೋಚರಿಸ್ತಾ ಇದೆ. ಇದರಿಂದಾಗಿ ಯುವಕರು ರಾಜಕೀಯವನ್ನ ಅದನ್ನೆಲ್ಲ ಹತ್ತಿಕ್ತಾ ಇದ್ದಾರೆ. ಇದು ನಮ್ಮ ಭಾರತದ ಈಗ ಪ್ರಸ್ತುತವಾದಂತಹ ಸನ್ನಿವೇಶ. ಹಾಳು ಮಾಡಲು ಬಯಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ರಾಜಕೀಯ ಎನ್ನುವಂತಹದ್ದು ಹಾಳು ಎನ್ನುವಂತಹ ಭಾವನೆ ಕೆಲವರಲ್ಲಿ ಇದೆ. ಶಿಕ್ಷಣ, ಲಿಖಿತ ಅಥವಾ ಅಧ್ಯಯನ ಅಥವಾ ಕೆಲಸದಲ್ಲಿ ಆಸಕ್ತಿ ಇಲ್ಲದವನು ರಾಜಕೀಯಕ್ಕೆ ಬರ್ತಾನೆ ಎಂದು ನಂಬಲಾಗಿದೆ. ಹಾಗಿದ್ರೆ ಯಾವುದೇ ಕೆಲಸದಲ್ಲೂ ಸಫಲನಾಗದಿದ್ದವನು ನೇರವಾಗಿ ರಾಜಕೀಯಕ್ಕೆ ಹೋಗ್ತಾನೆ ಎನ್ನುವಂತಹ ಮಾತುಗಳಿರುವುದರಿಂದ ಪೋಷಕರು ಸಹಿತ ಮಕ್ಕಳನ್ನ ರಾಜಕೀಯಕ್ಕೆ ಕಳಿಸುವಲ್ಲಿ ಹೆದರುತ್ತಾ ಇದ್ದಾರೆ. ಯೋಚನೆಯನ್ನು ಮಾಡದೆ ಹೇಗೆ ಬೇಕಾದರೂ ಇರಲಿ ಎನ್ನುವಂತಹ ಬೇಜವಾಬ್ದಾರಿತನವನ್ನು ನಮ್ಮ ಯುವ ಜನತೆ ಎನ್ನುವಂತಹ ನಾಟಕವನ್ನ ನೋಡುತ್ತಾ ಇತರರ ತಪ್ಪನ್ನ ಕಂಡುಕೊಳ್ಳಲು ಹೋಗಿ ಅದನ್ನ ಸರಿಪಡಿಸಲು ಹೆದರುತ್ತಾರೆ. ಆದರೆ ಮಂಡಹ ಪಡೆಯುತ್ತೀರಿ. ಆದರೆ ಅವರು ತಮ್ಮ ಗುರುತುಗಳನ್ನ ಬಿಡಲು ಸಾಧ್ಯವಾಗುವುದಿಲ್ಲ. ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಇದು ಸಹ ಒಂದು ಉತ್ತಮ ಮಾರ್ಗವಾಗಿದೆ. ಆದರೆ ಇದರ ಹೊರತಾಗಿ ಅವರು ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆರಂಭವಾಗುತ್ತಾ ಇದೆ. ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಹಿತ ಅದನ್ನ ವಿರೋಧಿ ಹಲವಾರು ರೀತಿಯ ಸಂದೇಶಗಳನ್ನು ಹರಿಬಿಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಇದು ನಮ್ಮ ಯುವಜನತೆಗೆ ಬೇರೆಯವರು ಸರಿಯಿಲ್ಲ ಎನ್ನುವ ಮಾತನ್ನು ಆಡುವುದಕ್ಕಿಂತ ಮೊದಲು ಯುವಜನತೆಯಾದಂತಹ ನಾವು ಯಾವ ನಾವು ಮಾಡುತ್ತಿರುವಂತಹ ಕಾರ್ಯದಿಂದ ನಮಗೇನು ಲಾಭ ಇದೆ ಎನ್ನುವಂತಹದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಉತ್ತಮ ಬಗೆಹರಿಯುತ್ತದೆ. ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ್ತದೆ. ಯುವಕರು ಹೆಚ್ಚು ಉತ್ಸಾಹ ಮತ್ತು ಶಕ್ತಿಯನ್ನ ಹೊಂದಿರುವ ಹೊಸತನದಿಂದ ದೇಶದ ಅಭಿವೃದ್ಧಿ ಖಚಿತವಾಗ್ತದೆ. ಆಧುನಿಕ ಭಾರತದ ನಿರ್ಮಾಣವನ್ನ ಮಾಡಲು ಇದು ಸಹಾಯಕ, ಬಹಳ ಮುಖ್ಯವಾಗಿದೆ. ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡರು ಅಂತಾದ್ರೆ ಅವರು ಭವಿಷ್ಯದಲ್ಲಿ ಸಾಧ್ಯವಿದೆ. ಹಿಂದೂಸ್ತಾನವು ಎಂದು ಮರೆಯದ ಭಾರತ, ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ನುಡಿಯ ಗುಡಿಯಲ್ಲಿ. ಮರೆಯದ ಭಾರತ ರತ್ನವು ಜನ್ಮಿಸಲಿ. ಮನಿ ಧಮನಿಯಲಿ ತುಂಬಿರಲಿ, ಮನಿ ಧಮನಿಯಲಿ ತುಂಬಿರಲಿ. ವಿಶ್ವ ಪ್ರೇಮದ ಶಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿಯ ಹಿಂದೂಸ್ತಾನವು ಎಂದು ಮರೆಯ. ಯುವಶಕ್ತಿಯು ದೇಶದ ಅತಿದೊಡ್ಡ ಶಕ್ತಿಯಾಗಿದೆ. ಇದು ನಮ್ಮ ದೇಶದ ಹೆಚ್ಚಿನ ಯುವಕರು ವಿದ್ಯಾವಂತರು. ಯುವಶಕ್ತಿಯು ಒಂದು ದೊಡ್ಡದಾದಂತಹ ಮೊತ್ತ. ಅದನ್ನ ಬಳಸಿಕೊಳ್ಳುವುದರ ಮೂಲಕ ನಮ್ಮ ದೇಶವನ್ನ ಉದ್ಧರಿಸಬೇಕು, ನಮ್ಮ ದೇಶವನ್ನ ಬೆಳೆಸಬೇಕು ಎನ್ನುವಂತಹ ಕನಸನ್ನ ಹೊಂದಿದ್ದಾರೆ. ಮತ್ತು ಯುವಕರನ್ನ ರಾಜ್ಯಗಳು ಮಾತ್ರ ಅಲ್ಲ, ಮುಖ್ಯವಾಗಿ ಈ ಎಲ್ಲ ಯುವಜನತೆಯಾದಂತಹ ನಮಗೆ, ನಮ್ಮ ಕುಟುಂಬ ಅನೇಕ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಕೆಲವರು ಅವರಷ್ಟಕ್ಕೆ ಅವರು ಸ್ವಾರ್ಥಿಗಳಾಗಿ ತಮ್ಮ ಮಿತಿ ಎಂಬಂತಹ ಕೆಲವೊಂದು ಚಟುವಟಿಕೆಗಳಿಂದ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಕುಟುಂಬದ ಬಗ್ಗೆ ಅವರು ಜವಾಬ್ದಾರಿಯನ್ನ ಹೊಂದದಿದ್ದರೆ ಕುಟುಂಬದ ಪರಿಸ್ಥಿತಿಯೇ ಚದುರಿ ಹೋಗ್ತದೆ. ಅಲ್ಲ, ಅವರನ್ನ ನಂಬಿ ಬಗ್ಗೆ ಬೇಕಾದ ರೀತಿಯಲ್ಲಿ ಸ್ವೇಚ್ಛೆಯಿಂದ ಬದುಕ್ತಾ ಇದ್ದಾರೆ. ಹೀಗೆ ಇರುತ್ತಿರುವಂತಹ ಯಾವುದೇ ಯುವಕರು ಅದರ ಧನಾತ್ಮಕ ಉಪಯೋಗವನ್ನ ಮಾಡಿಕೊಂಡರೆ ನಮ್ಮ ದೇಶಕ್ಕೆ ಉಪಯುಕ್ತವಾದಂತಹ ಶಕ್ತಿ ಉತ್ಪನ್ನವಾಗ್ತಾರಾಗಬಹುದು. ಆದ್ದರಿಂದ ಹೇಗೆ ನಾವು ಬಳಸ್ತೀವೋ ಮತ್ತು ಅವರ ಮನಸ್ಥಿತಿಗಳನ್ನ ನಾವು ಹೇಗೆ ನೋಡ್ತಾ ಆ ಯುವಕರೊಂದಿಗೆ ಸಾಗುತ್ತದೆ. ತನ್ನ ಪಾತ್ರವನ್ನ ವಹಿಸ್ತಾ ಇದೆ. ಅನೇಕ ಯುವ ವಿಜ್ಞಾನಿಗಳು ಖಗೋಳ ಶಾಸ್ತ್ರಜ್ಞರು, ಅಭಿಯಂತರು ಸಬ್ಬೀರ ಭಾಟಿಯಾ, ಅವನೀಶ್ ಬಜಾಜ್, ಸುಹಾಸ್ ಗೋಪಿನಾಥ್, ನಿಕ್ಕಿ ಹೇಲಿ, ಬಾಬಿ ಜಿಂದಾಲ್ರಂತಹ ಇನ್ನು ಎಷ್ಟೋ ಜನ ಯುವಕರು ವಿಶ್ವದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದಿದ್ದಾರೆಯೂ ಸಹಿತ, ಆದರೆ ವಿಘಟನಕಾರಿ ಹಾಗೂ ಅಸಂಗತವಾದಂತಹ ಕಾರ್ಯಗಳನ್ನ ಮಾಡುತ್ತಲಿದ್ದಾರೆ. ಹಾಗಿದ್ರೆ ಇದು ಯಾಕೆ? ಇದಕ್ಕೆಲ್ಲ ಎಂಬುದಾಗಿ ನಾವು ಖಂಡಿತವಾಗಿ ವಿಚಾರವನ್ನ ಮಾಡಬೇಕಾಗ್ತದೆ. ಅಶಿಕ್ಷಿತರಿಗೆ ಹೋಲಿಸಿದಲ್ಲಿ ಸುಶಿಕ್ಷಿತವಾದಂತಹ ಯುವಕರು ಸಹಿತ ಈ ಎಲ್ಲ ಘಟನೆಗಳಿಗೆ ಕಾರಣರಾಗಿದ್ದಾರೆ. ಕೆಲವು ಯುವಕರು ಕೆಲಸಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನೇ ನೀಡುತ್ತಾರೆ ಮತ್ತು ಕುಟುಂಬ ಅವರಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ಅವರು ಬೇರೆ ಮನೆಯನ್ನ ಮಾಡಿಕೊಡುವುದರ ಮೂಲಕವಾಗೋ ಅವರಿಂದ ಬೇರೆಯಾಗಿ ಉಳಿಯುತ್ತಾರೆ. ನಮ್ಮನ್ನ ಈ ಭಾರತಕ್ಕೆ ಒಂದು ಯುವ ಜನತೆ ಅಲ್ಲ, ನಮ್ಮನ್ನ ಯುವ ಶಕ್ತಿ ಎಂದು ಕರೆದಿದ್ದಕ್ಕಾಗಿ ಅಥವಾ ನಾವು ಅವರಿಂದ ಜನಿಸಿದ್ದಕ್ಕಾಗಿ ಮರ್ಯಾದೆಯನ್ನ ಕೊಡಬೇಕು, ಕುಟುಂಬಕ್ಕೆ ಸಮಯವನ್ನ ಕೊಡಬೇಕು, ಕುಟುಂಬದೊಂದಿಗೆ ಸಮಯವನ್ನ ಕಳೆಯಬೇಕು. ಕುಟಿ ವಿಶ್ವಾಸ ಎನ್ನುವಂತಹದ್ದು ಮುಖ್ಯವಾಗಿರುತ್ತದೆ. ಆದ್ದರಿಂದ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಯಾವತ್ತಿಗೂ ಇರಿಸಿಕೊಳ್ಳಬೇಕು. ಭಾರತದಲ್ಲಿ ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚು. ಒಟ್ಟು ಜನಸಂಖ್ಯೆಯ ಸುಮಾರು 65% ಭಾಗ ಉದ್ಯೋಗದಲ್ಲಿರುವಂತಹ ಯುವಕರ ಸಂಖ್ಯೆಯು ಹೆಚ್ಚೇ ಆಗಿರುತ್ತದೆ. ಹೀಗಾಗಿ ನಮ್ಮ ದೇಶವನ್ನ ಯುವಶಕ್ತಿ ಪ್ರಗತಿ ಕಾರ್ಯದಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು, ನಮ್ಮ ಈ ಯುವಶಕ್ತಿಯನ್ನ ರಾಷ್ಟ್ರದ ಮೇಲಿನ ಒಂದು ಭಾರದಂತೆ ಅದರಲ್ಲಿ ವಿನಿಯೋಗಿಸಬೇಕೆ ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತದೆ. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಜಾತಿ ಮತ ಎನ್ನುವಂತಹ ಭೇದವನ್ನ ನಾವು ಮಾಡದೆ ಯುವಶಕ್ತಿಗಳೆಲ್ಲ ಒಟ್ಟಾಗಿ ನಿಂತವು ಅಂತಾದ್ರೆ ಅವೇ ಇಲ್ಲ. ಆದ್ರೆ ನಮ್ಮ ಈ ಯುವಶಕ್ತಿಗಳಲ್ಲಿ ಜಾತಿ ಮತ ಪಂಥ ಎನ್ನುವಂತಹ ವಿಷಭಿನ್ನವಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ಇಂತಹ ಒಂದು ಯೋಚನೆಗಳನ್ನ ನಾವು ನಮ್ಮ ತಲೆಯಿಂದಲೂ ನಾವು ಅದನ್ನ ಪಾಲಿಸಿರಬೇಕು. ಹಾಗಿದ್ರೆ ಕೇವಲ ಕುಟುಂಬವಾಗಲಿ ದೇಶದ ಬಗ್ಗೆ ಆಗಲಿ ಯುವಕರಾಗಿದ್ದಾಗ ರಚಿಸಿದಂತಹ ಸಮಾಜವೇ ನಡೆದುಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರು ಈ ಸಂದರ್ಭದಲ್ಲಿ ಆಡಿದ ಭಾರತ ಎನ್ನುವಂತಹದ್ದು ವಿಶ್ವಗುರುವಾಗಲು ಸಾಧ್ಯ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ವರ್ಷಗಳೇ ಸಂದು ಹೋಯಿತು. ಆದ್ರೆ ಸ್ವಾತಂತ್ರ್ಯಕ್ಕಾಗುವುದಿಲ್ಲ. ನಮ್ಮಲ್ಲೇ ಇರುವಂತಹ ಬ್ರಿಟಿಷರು ಭ್ರಷ್ಟಾಚಾರ, ಮೋಸ, ವಂಚನೆ, ಸಮಾಜೀಶರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಸಹಿತ ಅದಕ್ಕೆ ಇನ್ನು ಹಿಂದೇಟು ಹಾಕುತ್ತಾನೆ ಇದೆ. ಇಲ್ಲದೇ ಇದ್ರೆ ಇಷ್ಟು ದಿನಕ್ಕೆ ನಮ್ಮ ಭಾರತ ಎನ್ನುವಂತಹದ್ದು ನಮ್ಮ ಕುಟುಂಬ ಎನ್ನುವಂತಹ ಭಾವನೆಯನ್ನ ಹೊಂದಿ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿದಾಗ ಮಾತ್ರ ನಮ್ಮ ಭಾರತ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತಿಳಿಸಿದರೆ ಭಾರತದ ಭವಿಷ್ಯ ಸತ್ಯವಾಗಿ ಬದಲಾಗ್ತದೆ, ಸಾಧ್ಯವಾಗಿದೆ. ಆದ್ದರಿಂದ ಮೊದಲು ನಮ್ಮ ಒಂದು ವ್ಯಕ್ತಿತ್ವವನ್ನ ನಾವು ಅತ್ಯಂತ